ಕೆರೆ ಒಳಗ ನೆರೆ ಇಲ್ಲದರೆ ಗೊರವೇನ ಕೇಳೋಗಮ್ಮ ಸೋಯ್ ಗೊರವೇನ ಕೇಳೋಗಮ್ಮ ಸೋಯ್ ಕೆರೆ ಒಳಗ ನೆರೆ ಇಲ್ಲದರೆ ಗೊರವೇನ ಕೇಳೋಗಮ್ಮ ಸೋಯ್ ಗೊರವೇನ ಕೇಳೋಗಮ್ಮ ಸೋಯ್ ಗೊರವೇನ ಎಳಂದರೆ ನಡವಸನ್ನ ಕೊಡಂದಳೆ ಸೋಯ್ ನಡವಸನ್ನ ಕೊಡಂದಳೆ ಸೋಯ್ ಗೊರವೇನ ಕೇಳಂದರೆ ನಡವಸನ್ನ ಕೊಡಂದಳೆ ಸೋಯ್ ನಡವಸನ್ನ ಕೊಡಂದಳೆ ಸೋಯ್ ನಡವಸನ್ನ ಕೊಡಂದಳೆ ನಡಸ್ತಾನ ಯಾರೆಲ್ಲ ಗುರುವೇ ಸೋಯ್ ನಡಸ್ತಾನ ಯಾರೆಲ್ಲ ಗುರುವೇ ಸೋಯ್ ನಡವಲ್ ಸಸಿನ ಕೊಡಂದರೆ ನಡಸ್ತಾನ ಮಾಡವ್ರ ಇಲ್ಲೇ ಸೋಯ್ ನಡಸ್ತಾನ ಮಾಡವ್ರ ಇಲ್ಲೇ ಸೋಯ್ ಕೆರೆ ಕಟ್ಟೆ ಕೆರೆ ಕಟ್ಟೆ ಕ್ಯಾಂಬಾಯ್ದಾಯೆ ಗೌಡರೆ ಸೋಯ್ ಕ್ಯಾಂಬಾಯ್ದಾಯೆ ಗೌಡರೆ ಸೋಯ್ ಕೆರೆ ಕಟ್ಟ ಕೆರೆ ಒಳಗ ನೀರೆ ಇಲ್ಲದರೆ ಗೊರವೇನ ಕೇಳೋಗಮ್ಮ ಸೋಯ್ ಗೊರವೇನ ಕೇಳೋಗಮ್ಮ ಸೋಯ್ ಕೆರೆ ಒಳಗ ನೀರೆ ಇಲ್ಲದರೆ ಗೊರವೇನ ಕೇಳೋಗಮ್ಮ ಸೋಯ್ ಗೊರವೇನ ಕೇಳೋಗಮ್ಮ ಸೋಯ್ ಗೊರವೇನ ಕೇಳಂದರೆ ಸಣ್ಣ ಸಸ್ಯನ ಕೊಟ್ಟಾರ ಸಣ್ಣ ಸಸಿನ ಕೊಟ್ಟಾರವರೆ ಸೋಯ್ ಗೊರವೇನ ಕೇಳಂದರೆ ಸಣ್ಣ ಸಸಿನ ಕೊಟ್ಟಾರವರೆ ಸೋಯ್ ಸಣ್ಣ ಸಸಿನ ಕೊಟ್ಟಾರವರೆ ಸೋಯ್ ಅವರತ್ತೆ ಅವರ ಮಾವ ಕೆರೆ ಕಟ್ಟಿಗೆ ಕೊಟ್ಟಾರವರೆ ಸೋಯ್ ಕೆರೆ ಕಟ್ಟಿಗೆ ಕೊಟ್ಟಾರವರೆ ಸೋಯ್ ಕೆರೆ ಕಟ್ಟಿಗೆ ಕೊಟ್ಟಾರಲ್ಲೇ ಸೋಯ್ ನಮ್ಮತೆ ನನ್ನ ಮಾವ ಬ್ಯಾರೋಗೋವಂತಾರಮ್ಮ ಸೋಯ್ ಬ್ಯಾರೋಗೋವಂತಾರಮ್ಮ ಸೋಯ್ ನಮ್ಮತೆ ನಮ್ಮ ಒಲವೇ ಬ್ಯಾರೋಗೋವಂತಾರಮ್ಮ ಸೋಯ್ ಬ್ಯಾರೋಗೋವಂತಾರಮ್ಮ ಸೋಯ್ ಬ್ಯಾರ ಸಿರ ಕುಬಸಾನ ತರತೀನೆ ಸೋಯ್ ಸಿರ ಕುಬಸಾನ ತರತೀನೆ ಸೋಯ್ ಗಾರೈತೆ ಬೇಸಾಯ್ತಮ್ಮ ಸಿರ ಕುಬಸಾನ ತರತೀನೆ ಸೋಯ್ ಸಿರ ಕುಬಸಾನ ತರತೀನೆ ಸೋಯ್ ನಮ್ಮತೆ ನನ್ನ ಮಾವ ಬ್ಯಾರೋಗೋವಂತಾರಪ್ಪ ಸೋಯ್ ಬ್ಯಾರೋಗೋವಂತಾರಪ್ಪ ಸೋಯ್ ನಮ್ಮತೆ ನಮ್ಮ ಒಳಗೆ ಬ್ಯಾರೋಗೋವಂತಾರಪ್ಪ ಸೋಯ್ ಬ್ಯಾರೋಗೋವಂತಾರಪ್ಪ ಸೋಯ್ ಬ್ಯಾರದ ಬೇಸಾಯ ತಮ್ಮ ಇದುವರೆಗೆ ಮಿಡಗಲ್ದಿನ್ನಿ ಗ್ರಾಮದ ಗುಂಡಮ್ಮ ಹಾಗೂ ಸಂಕಡಿಗರಿಂದ ಕೆರೆ ಕುರಿತು ಹಾಡುಗಳನ್ನು ಕೇಳಿದಿರಿ. ಜನಪದ ಗೀತೆ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹಿಂಗಾರು ಮುಂಗಾರು ಸಂಗಮಿಸಿ ಆಗಸದಲ್ಲಿ ಬಣ್ಣ ಬಣ್ಣದ ಮೋಡಗಳು ಕಾಮನ ಬಿಲ್ಲಿನ ನ್ಯಾಲೆಗೆ ಜೋತು ಬಿದ್ದು ಸಂಭ್ರಮಿಸುವ ಈ ಬೈಸರಿ ಹೊತ್ತಲ್ಲಿ ತಮ್ಮ ಬಣ್ಣ ಬಣ್ಣದ ಕನಸುಗಳೊಂದಿಗೆ ಬರುತ್ತಿರುವವರು ಪಡುಕಡಲ ಕಿನಾರೆಯ ಕುಂದಾಪುರದ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಯಜುಷಾ ಸಾಸ್ತಾನ, ರೋಹಿತ್ ಕುಮಾರ್ ಶೆಟ್ಟಿ ಕೆರಾಡಿ ಮತ್ತು ಸಾಧನಾ ಶಾಸ್ತ್ರಿ. ಅಂದರೆ ನಮಗೆ ಒಂದೆರಡು ಅಕ್ಷರ ಹೇಳಿಕೊಡುವವರು ಅಥವಾ ಓದಲಿಕ್ಕೆ ಹೇಳಿಕೊಡುವವರು ಮಾತ್ರವಲ್ಲ, ಒಬ್ಬ ನಮ್ಮ ಶತ್ರು ಆಗಿರಲಿ, ಮಿತ್ರನಾಗಿರಲಿ, ಅಣ್ಣ ತಮ್ಮ ಸಂಬಂಧಿಕರಾಗಿರಲಿ, ಅಥವಾ ಒಬ್ಬ ಅಪರಿಚಿತನಾಗಿರಲಿ, ಒಂದು ಕಥೆಯಾಗಿರಲಿ ಅಥವಾ ಒಂದು ಸಿನಿಮಾವಾಗಿರಲಿ, ಪ್ರತಿಯೊಂದು ನಮ್ಮ ಜೀವನದಲ್ಲಿ ನಮಗೆ ಗುರುವಾಗಿರುತ್ತದೆ. ನಾವು ಯಾರಿಂದ ಏನಾದರೂ ಕಲಿತರೆ ಅದು ನಮಗೆ ಗುರುವಾಗುತ್ತದೆ. ಇಂದು ಭಾರತ ವಿಶ್ವದಲ್ಲಿ ಅಂತಹ ಗುರುವ ಸ್ಥಾನವನ್ನು ಪಡೆಯಬೇಕೆಂಬ ಒಂದು ಮಹತ್ತರವಾದ ಕನಸನ್ನು ಹೊಂದಿದೆ. ಒಂದು ಸಮಯದಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಆ ಸ್ಥಾನದಲ್ಲಿತ್ತು. ಇಂದು ಪ್ರತಿಯೊಬ್ಬ ಭಾರತೀಯನಲ್ಲೂ ನಾನು ಇಡೀ ವಿಶ್ವದಲ್ಲಿ ನಮ್ಮ ದೇಶ ಶಕ್ತಿಶಾಲಿಯಾಗಬೇಕೆನ್ನುವುದಕ್ಕಿಂತ ನಾವು ವಿಶ್ವದ ಗುರುವಾಗಬೇಕು ಎನ್ನುವ ಒಂದು ಅದ್ಭುತವಾದ ಯೋಚನೆ ಇದೆ. ಅಂತಹ ಯೋಜನೆಗೆ ಕೆಲವು ಮೂಲ ಸ್ತಂಭಗಳಾಗಿ ನಮ್ಮ ಇಂದಿನ ಪ್ರಧಾನಿಯವರು ಎಷ್ಟೋ ಯೋಜನೆಗಳನ್ನು ತಂದಿದ್ದಾರೆ. ಅಂತಹ ಯೋಜನೆಗಳಲ್ಲಿ ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಮತ್ತು ಸುಸ್ಥಿರ ಭಾರತವೆಂಬ ಮೂರು ಯೋಜನೆಗಳ ಬಗ್ಗೆ ನಾವು ಇಂದು ಮಾತನಾಡುತ್ತಿದ್ದೇವೆ. जो देश है तेरा स्वदेश है तेरा तुझे है पुकारा ये वो बंधन है जो कभी टूट नहीं सकता ये जो देश है. ನನ್ನ ಹೆಸರು ರೋಹಿತ್ ಅಂದಳಿಕೆ. ನಾನು ಭಂಡಾರ್ಕರ್ಸ್ ಕಾಲೇಜಿಂದ ಬಂದಿದ್ದೆ. ಇಂದು ನಾನು ಮೇಕ್ ಇನ್ ಇಂಡಿಯಾ ಎಂಬ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಿದ್ದೆ. ಮೇಕ್ ಇನ್ ಇಂಡಿಯಾ ಅಂದ್ರೆ ಎಂತ ಅನ್ಕೊಂಡ್ರೆ ಎಲ್ಲೂ ಕೇಂದಿರ್ಬೋದು ಕೇಂದಿರ್ಬೋದು ಅಂತ ಎಂತಕ್ಕಂದ್ರೆ ಮಾಮೂಲಿ ಎಲ್ಲ ಬದುಕ ಅಂತ ಆರು ಕೆಲವರಲ್ಲಿ ಎಣಿಸ್ಕೊಂತಾರೆ. ಮೇಕ್ ಇನ್ ಇಂಡಿಯಾ ಮತ್ತು ಮೇಡ್ ಇನ್ ಇಂಡಿಯಾ ಎರಡು ಒಂದೇ ಅಂದಳಿಕೆ. ನಾ ಈ ಮೇಕ್ ಇನ್ ಇಂಡಿಯಾ ಬಗ್ಗೆ ಹೇಳಕಿದ್ರೆ ಮೊದಲು ಈ ಮೇಕ್ ಇನ್ ಇಂಡಿಯಾ ಮತ್ತು ಮೇಡ್ ಇನ್ ಇಂಡಿಯಾ ಎಂತ ಡಿಫ್ರೆನ್ಸ್ ಅಂತ ಅಂದ ಹೇಳ್ತೆ. ಮೇಕ್ ಇನ್ ಇಂಡಿಯಾ ಅಂದ್ರೆ ಭಾರತದಲ್ಲೇ ಮಾಡುವುದು, ಯಾವುದೇ ಸಾಮಾನು ಇಲ್ಲಿ ಅದನ್ನ ಭಾರತದಲ್ಲಿ ತಯಾರಿಸುವುದು. ಬಟ್ ಮೇಡ್ ಇನ್ ಇಂಡಿಯಾದಲ್ಲಿ ಎಲ್ಲ ತಯಾರಿಸ್ಕಂತಿಲ್ಲ. ಎಲ್ಲವೂ ಕೆಲವು ಬೇರೆ ದೇಶದ ಸಾಮಾನು ತಗೊ ಬಂದ್ರೆ ಇಲ್ಲಿ ಒಟ್ಟು ಅಸೆಂಬಲ್ ಮಾಡ್ರೆ ಸಾಕಂದ್ರೆ, ನಮ್ಮ ಎಕ್ಸಾಂಪಲ್ ಮೊಬೈಲ್ ತಗೊಬರ್ಕಂದ್ರೆ ನಾವು ಚೈನಾದ ಮೊಬೈಲ್ ತಗೊಬಂದಿಲ್ಲ, ಅಸೆಂಬಲ್ ಮಾಡ್ರೆ ಅದಕ್ಕೆ ಮೇಡ್ ಇನ್ ಇಂಡಿಯಾ ಅಂತ ಅಳಿಕೆ ಒಂದು ಸ್ಟ್ಯಾಂಪ್ ಆಗಿ ಕಳಿಸ್ಲಕ್ಕ. ಬಟ್ ಅದು ಮೇಕ್ ಇನ್ ಇಂಡಿಯಾದಲ್ಲಿ ಬಂದಲ್ಲ. ಮೇಕ್ ಇನ್ ಇಂಡಿಯಾ ಅಂದ್ರೆ ಆ ಇಡೀ ಮೊಬೈಲ್ನ ನಮ್ಮ ದೇಶದಲ್ಲಿ ಮಾಡುವುದು. ನನಗೆ ಇಂದು ನಮ್ಮ ನಾಯಕರು ಆ ಹಳೆಯ ವೈಭವವನ್ನು ಭಾರತಕ್ಕೆ ವಾಪಸ್ ತರ್ಕಂತಿದ್ರು. ಅದು ತರಬೇಕಂದ್ರೆ ನಮ್ಮ ದೇಶದಲ್ಲಿ ನಮ್ಮದೊಂದು ಒಂದು ಮನೋಭಾವನೆ ಬೇಕು. ನಮ್ಮದು ಒಂದು ಮನೋಭಾವನೆ ಇಲ್ಲ ಅಂತಿಲ್ಲ, ಬಟ್ ನಾವು ಯಾವತ್ತೂ ಇಲ್ಲಿ ನಮ್ಮ ಯಾವ ಚೀಪ್ ಯಾವ್ದಿತ್ತು ಅಥವಾ ಮಾಮೂಲಿ ಯಾವ ತಕಂಕಂತೋ ಮತ್ತೆ ಹೆಚ್ಚಿನ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವುದಿಲ್ಲ. ಮೇಕ್ ಇನ್ ಇಂಡಿಯಾ ಎನ್ನುವ ಇನಿಷಿಯೇಟಿವ್ ಅದಕ್ಕೆ ಬಂದದ್ದು. ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ನಾವು ಇಲ್ಲಿಂದ ತಕೊಳ್ಬೇಕು ಅನ್ನೋದು. ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ತಕ್ಕದ್ ಬಂದ ಅಂತಕ್ಕಂದ್ರೆ ನಮ್ಮ ಬೇರೆ ದೇಶದ ನಮ್ಮ ದೇಶದ ಸಾಮಾನುಗಳ ಮೇಲೆ ಹೂಡಿಕೆ ಮಾಡಲಿ ಅನ್ಕಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಭಾರತದಲ್ಲಿ ತರಲಿ ಅನ್ಕೆ. ಅವರು ನಮ್ಮ ದೇಶದ ಮೇಲೆ ಹೂಡಿಕೆ ಮಾಡಿದ್ರೆ ಏನಾಗುತ್ತೆ ಅಂದಳಿಕೆ, ನಮ್ಮ ದೇಶದ ಎಕಾನಮಿ ಡೆವಲಪ್ ಆಗುತ್ತೆ. ಅದಕ್ಕೆ ನಮ್ಮ ಭಾರತದ ಮ್ಯಾನುಫ್ಯಾಕ್ಚರ್ ಮಾಡ್ಕೊ. ಕಾಮನ್ ಪೀಪಲ್ ಮೇಲೆ ಎಫೆಕ್ಟ್ ಅಂತ ಬೆಳೆದಂದ್ರೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಅವನು ಬೇರೆ ದೇಶ ನಮ್ಮ ದೇಶದಿಂದ ಹೂಡಿಕೆ ಮಾಡ್ತಾ ಅಂದ್ರೆ ಅಲ್ಲಿ ನಮ್ದೊಂದು ಫ್ಯಾಕ್ಟ್ರಿ ಆಗತ್ತೆ, ಜಾಬ್ ಸಿಕ್ಕತ್ತೆ. ಅದು ಅಲ್ಲದೆ ನಮ್ದು ಆ ದೇಶ ದುಡ್ಡು ನಮ್ಮ ದೇಶಕ್ಕೆ ಬಂದ್ರೆ ಮೇಲೆ ನಾವು ಅದನ್ನ ಹ್ಯಾಂಗ್ ನಮ್ಮ ದೇಶದಲ್ಲಿ ಸ್ವಲ್ಪ ಜಾಸ್ತಿ ಉಪಯೋಗಿಸ್ಬೋದು. ಜಾಬ್ ಸಿಕ್ಕ ಮೇಲೆ ನಮ್ಮ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಅದು ಅಲ್ಲದೆ ನಮ್ಮ ದೇಶದಲ್ಲಿ ಸ್ಟಾರ್ಟ್ಅಪ್, ನಾವು ವಿಶ್ವದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಸ್ಟಾರ್ಟ್ಅಪ್ ಸ್ಟಾರ್ಟ್ ಆಗ್ತಿದೆ, ಮತ್ತು ಆ ಸ್ಟಾರ್ಟ್ಅಪ್ಗಳು ತುಂಬಾ ಅದ್ಭುತವಾಗಿ ಕೂಡ ಇದೆ. ಈ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅವರಿಗೆ ಅಪರ್ಚುನಿಟೀಸ್ ಕೊಟ್ಟು ಅವರು ನಮ್ಮ ದೇಶದಲ್ಲಿ ಇದ್ದು ಏನಾದರೂ ಮಾಡಬೇಕಂತ ಅಂಥದ್ದು ಎಷ್ಟೋ ಯೋಜನೆಗಳು ಈಗ ಸ್ಟಾರ್ಟ್ ಆಗಿದೆ. ಭಾರತ ಹಮಕೊ ಜಾನ್ ಸೇ ಪ್ಯಾರಾ ಹೈ ಸಬ್ಸೇ ನ್ಯಾರಾ ಗುಲಿಸ್ತಾನ್ ಹಮಾರಾ ಹೈ ಭಾರತ ಹಮಕೊ ಜಾನ್ ಸೇ ಪ್ಯಾರಾ ಹೈ ಸಬ್ಸೇ ನ್ಯಾರಾ. ಇಷ್ಟರವರೆಗೆ ರೋಹಿತ ಮೇಕ್ ಇನ್ ಇಂಡಿಯಾ ಬಗ್ಗೆ ಹೇಳಿದ. ಮೇಕ್ ಇನ್ ಇಂಡಿಯಾದೊಟ್ಟಿಗೆ ಡಿಜಿಟಲ್ ಇಂಡಿಯಾ ಅಂತೇಳಿ ನಮ್ಮ ಸರ್ಕಾರ ಒಂದು ಹೊಸ ಯೋಜನೆ 2015 ಹಾಕಿತ್ತು. ನನ್ನ ಹೆಸರು ಯಜುಷಾ ಅಂತ. ನಾನೀಗ ಡಿಜಿಟಲ್ ಇಂಡಿಯಾ ಬಗ್ಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಿಜಿಟಲ್ ಇಂಡಿಯಾ ಎಂದರೆ ನಾವೀನ್ಯತೆಗಳು ಮತ್ತು ತಾಂತ್ರಿಕ ಪ್ರಗತಿಗಳು ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ಸತ್ಯ. ಇವು ಜನ ಜೀವನವನ್ನ ಹಲವು ರೀತಿಯಲ್ಲಿ ಪರಿವರ್ತಿಸುತ್ತವೆ ಮತ್ತು ಸಮಾಜವನ್ನ ಉತ್ತಮ ರೀತಿಯಲ್ಲಿ ಸಶಕ್ತಗೊಳಿಸುತ್ತವೆ. ಇಂದು ನಾವು ವಾಸಿಸುತ್ತಿರುವ ಡಿಜಿಟಲ್ ಜಗತ್ತು ಎಂದರೆ ಪ್ರತಿಯೊಬ್ಬ ನಾಗರಿಕನು ಕೇವಲ ಒಂದೆರಡು ವರ್ಷಗಳ ಹಿಂದೆ ಊಹಿಸಲು ಕಷ್ಟಕರವಾಗಿದ್ದ ಜೀವನವನ್ನ ಹಲವು ರೀತಿಯಲ್ಲಿ ಪರಿವರ್ತಿಸುವ ಉಜ್ವಲ ನಿರೀಕ್ಷೆಯನ್ನು ಹೊಂದಿದೆ. ಇಂದು ಇದು ಹಲವಾರು ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನದ ಪ್ರಗತಿಗಳ ಫಲಿತಾಂಶವಾಗಿದೆ. ಇಂದು ಪ್ರತಿಯೊಂದು ರಾಜ್ಯವೂ ಕೂಡ ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳ್ಳಲು ಬಯಸುತ್ತದೆ. ಅದು ಸಮಾಜವನ್ನ ಉತ್ತಮ ರೀತಿಯಲ್ಲಿ ಸಶಕ್ತಗೊಳಿಸುತ್ತದೆ. ಡಿಜಿಟಲ್ ಇಂಡಿಯಾ ಡ್ರೈವ್ ನಮ್ಮ ಭಾರತ ಸರ್ಕಾರದ ಒಂದು ಕನಸಿನ ಯೋಜನೆಯಾಗಿದ್ದು ಭಾರತವನ್ನ ಜ್ಞಾನದ ಆರ್ಥಿಕತೆ ಮತ್ತು ಡಿಜಿಟಲ್ ಸಶಕ್ತ ಸಮಾಜವಾಗಿ ರೂಪಿಸಲು ನಾಗರಿಕರಿಗೆ ಉತ್ತಮ ಆಡಳಿತದೊಂದಿಗೆ ಸಾರ್ವಜನಿಕ ಹೊಣೆಗಾರಿಕೆಯಲ್ಲಿ ಸಿಂಕ್ರನೈಸೇಷನ್ ಮತ್ತು ಸಮನ್ವಯವನ್ನ ತರುವ ಮೂಲಕ ಡಿಜಿಟಲ್ ಸಂಪರ್ಕ ಮತ್ತು ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಸೇವೆಗಳನ್ನ ತಲುಪಿಸುತ್ತದೆ. ಸರ್ಕಾರಿ ಇಲಾಖೆಗಳಾದ್ಯಂತ ಮಾಹಿತಿ ತಂತ್ರಜ್ಞಾನದ ಸಾಮರ್ಥ್ಯವನ್ನ ಸಜ್ಜುಗೊಳಿಸುವುದು, ಆನ್ಲೈನ್ ಮೂಲಸೌಕರ್ಯ ಸುಧಾರಣೆ ಮತ್ತು ಇಂಟರ್ನೆಟ್ ಸಂಪರ್ಕವನ್ನ ಹೆಚ್ಚಿಸುವ ಮೂಲಕ ವಿದ್ಯುನ್ಮಾನವಾಗಿ ನಾಗರಿಕರಿಗೆ ಸರ್ಕಾರಿ ಸೇವೆಗಳು ಲಭ್ಯವಾಗುವಂತೆ ಮಾಡಲು ಭಾರತ ಸರ್ಕಾರ ಡಿಜಿಟಲ್ ಇಂಡಿಯಾ ಅಭಿಯಾನವನ್ನ ಪ್ರಾರಂಭಿಸಿತು. ಡಿಜಿಟಲ್ ಇಂಡಿಯಾ ಎಂದ್ರೇನಪ್ಪ, ಯಾವಾಗ ಶುರುವಾಯಿತು, ಈ ಪ್ರಶ್ನೆಯೆಲ್ಲ ನಮಗೆ ಮೂಡುವುದು ಸಹಜ. ಡಿಜಿಟಲ್ ಇಂಡಿಯಾ ಎನ್ನುವುದು ನಮ್ಮ ಕೇಂದ್ರ ಸರ್ಕಾರದ ಬಹುದೊಡ್ಡ ಕನಸುಗಳಲ್ಲಿ ಒಂದು. ಭಾರತ ಹಳ್ಳಿಗಳ ದೇಶ. ಡಿಜಿಟಲ್ ಇಂಡಿಯಾವು ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚಿನ ವೇಗದ ಇಂಟರ್ನೆಟ್ ಸೇವೆಗಳನ್ನು ಒದಗಿಸಲು ಭಾರತ ಸರ್ಕಾರ ಕೈಗೊಂಡಿರುವಂತಹ ಒಂದು ಉಪಕ್ರಮವಾಗಿದೆ. ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಭಾರತ್ ನೆಟ್ ಮತ್ತು ಸ್ಟ್ಯಾಂಡ್ಅಪ್ ಇಂಡಿಯಾದಂತಹ ಇತರ ಸರ್ಕಾರಿ ಯೋಜನೆಗಳಿಗೆ ಫಲಾನುಭವಿ ಯೋಜನೆಯಾಗಿ ಜುಲೈ 1, 2015 ಇಂದೋರ್ನ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ಶುರುವಾಯಿತು. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀಯುತ ನರೇಂದ್ರ ಮೋದಿ ಅವರು ಇದರ ಸ್ಥಾಪಕರಾಗಿದ್ದು 1,00,000 crore ಇದಕ್ಕಾಗಿ ಅನುಮೋದಿಸಿದ್ದಾರೆ. ಇದನ್ನು ಸ್ಥಾಪಿಸಿದ ನಂತರ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಹೀಗೆ ಹೇಳುತ್ತಾರೆ. I dream of a digital India where knowledge is strength and empowers the people. We must ensure that technology is accessible, affordable and adds value. Digital India is the 21st century's slogan of India's strength. ಈ ಡಿಜಿಟಲ್ ಇಂಡಿಯಾ ತನ್ನದೇ ಆದ ಕೆಲವೊಂದು ಮುಖ್ಯಾಂಶಗಳನ್ನು ಹೊಂದಿವೆ. ಡಿಜಿಟಲ್ ಇಂಡಿಯಾದ ಮಿಷನ್ನ ಮುಖ್ಯಾಂಶಗಳು 3 ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿದೆ. ಮೊದಲನೆಯದು, ಪ್ರತಿ ನಾಗರಿಕರಿಗೆ ಉಪಯುಕ್ತತೆಯ ಮೂಲವಾಗಿ ಡಿಜಿಟಲ್ ಮೂಲಸೌಕರ್ಯವನ್ನು ಒದಗಿಸುತ್ತದೆ. ಎರಡನೆಯದು, ಬೇಡಿಕೆಯ ಮೇಲೆ ಆಡಳಿತ ಮತ್ತು ಸೇವೆಗಳು. ಮೂರನೆಯದಾಗಿ, ಪ್ರತಿ ನಾಗರಿಕರ ಡಿಜಿಟಲ್ ಸಬಲೀಕರಣವನ್ನು ನೋಡಿಕೊಳ್ಳಲು ಎಲೆಕ್ಟ್ರಾನಿಕ್ ಸೇವೆಗಳು, ಉತ್ಪನ್ನಗಳು, ಉತ್ಪಾದನೆಗಳು ಮತ್ತು ಉದ್ಯೋಗ ಅವಕಾಶಗಳ ಪ್ರದೇಶಗಳಲ್ಲಿ ಅಂತರ್ಗತ ಬೆಳವಣಿಗೆಯ ದೃಷ್ಟಿಗೆ ಡಿಜಿಟಲ್ ಇಂಡಿಯಾ ಸ್ಥಾಪಿಸಲಾಯಿತು. ಡಿಜಿಟಲ್ ಇಂಡಿಯಾ ಬೆಳವಣಿಗೆಯ ಕ್ಷೇತ್ರಗಳು 9 ಸ್ತಂಭಗಳನ್ನು ಹೊಂದಿವೆ. ಈ ಪ್ರತಿಯೊಂದು ಪ್ರದೇಶವು ಸ್ವತಃ ಸಂಕೀರ್ಣವಾದ ಕಾರ್ಯಕ್ರಮವಾಗಿದೆ ಮತ್ತು ಅನೇಕ ಸಚಿವಾಲಯಗಳು ಮತ್ತು ಇಲಾಖೆಗಳನ್ನು ಕಡಿತಗೊಳಿಸುತ್ತದೆ. ಮೊದಲನೆಯದು, ಬ್ರಾಡ್ಬ್ಯಾಂಡ್ ಹೆದ್ದಾರಿಗಳು. ಇದು 3 ಉಪಘಟಕಗಳನ್ನು ಒಳಗೊಂಡಿದೆ. ಬ್ರಾಡ್ಬ್ಯಾಂಡ್ ಫಾರ್ ಆಲ್ ರೂರಲ್, ಬ್ರಾಡ್ಬ್ಯಾಂಡ್ ಫಾರ್ ಆಲ್ ಅರ್ಬನ್ ಮತ್ತು ನ್ಯಾಷನಲ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್. ಸಾರ್ವಜನಿಕ ಇಂಟರ್ನೆಟ್ ಪ್ರವೇಶ ಕಾರ್ಯಕ್ರಮ. ಸಾರ್ವಜನಿಕ ಇಂಟರ್ನೆಟ್ ಪ್ರವೇಶ ಕಾರ್ಯಕ್ರಮದ 2 ಉಪಘಟಕಗಳು, ಅವು ಸಾಮಾನ್ಯ ಸೇವಾ ಕೇಂದ್ರಗಳು ಮತ್ತು ಅಂಚೆ ಕಚೇರಿಗಳು ಬಹುಸೇವಾ ಕೇಂದ್ರಗಳಾಗಿವೆ. ಈ ಆಡಳಿತ ತಂತ್ರಜ್ಞಾನದ ಮೂಲಕ ಸರ್ಕಾರವನ್ನು ಸುಧಾರಿಸುವುದು ಈ ಸ್ತಂಭ. ಮೊಬೈಲ್ ಸಂಪರ್ಕಕ್ಕೆ ಸಾರ್ವತ್ರಿಕ ಪ್ರದೇಶ. ಈ ಸ್ತಂಭವು ದೇಶದಲ್ಲಿನ ಸಂಪರ್ಕದಲ್ಲಿನ ಅಂತರವನ್ನು ತುಂಬುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಕ್ರಾಂತಿ. ಈ 5ನೆಯ ಸ್ತಂಭವು ಎಲೆಕ್ಟ್ರಾನಿಕ್ ಸೇವೆಗಳ ವಿತರಣೆ, ಸಾರ್ವಜನಿಕ ಸೇವೆಗಳ ವಿತರಣೆಯನ್ನು ಸುಧಾರಿಸಲು ಮತ್ತು ಅವುಗಳನ್ನು ಪ್ರವೇಶಿಸುವ ಪ್ರಕ್ರಿಯೆಯನ್ನ ಸರಳಗೊಳಿಸಲು ಇದೆ. ಎಲ್ಲರಿಗೂ ಮಾಹಿತಿ. ಈ ಸ್ತಂಭವು ಭಾರತದ ಜನರಿಗೆ ಬಳಕೆ, ಮರುಬಳಕೆ ಮತ್ತು ಪುನರ್ವಿತರಣೆಗಾಗಿ ಲೈನ್ ಸಚಿವಾಲಯಗಳು ರಚಿಸಿದ ವಿಶ್ವಾಸಾರ್ಹ ಡೇಟಾದ ಪಾರದರ್ಶಕತೆ ಮತ್ತು ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಗುರಿಯನ್ನು ಹೊಂದಿದೆ. ಎಲೆಕ್ಟ್ರಾನಿಕ್ಸ್ ತಯಾರಿಕೆ. ಈ ಸ್ತಂಭವು ದೇಶದಲ್ಲಿ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯನ್ನು ಉತ್ತೇಜಿಸುವತ್ತ ಗಮನ ಹರಿಸುತ್ತದೆ. ಉದ್ಯೋಗಿಗಳಿಗಾಗಿ ಐಟಿ. ಈ ಸ್ತಂಭವು ಐಟಿ ವಲಯದಲ್ಲಿ ಉದ್ಯೋಗ ಅವಕಾಶವನ್ನು ಪಡೆಯಲು ಅಗತ್ಯವಿರುವ ಕೌಶಲ್ಯಗಳಲ್ಲಿ ಯುವಕರಿಗೆ ತರಬೇತಿಯನ್ನು ಒದಗಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಆರಂಭಿಕ ಸುಗ್ಗಿಯ ಕಾರ್ಯಕ್ರಮಗಳಿಗೆ ತರಬೇತಿ. ಈ ಸ್ತಂಭವು ಭಾರತೀಯ ಡಿಜಿಟಲ್ ಪರಿಸರ ವ್ಯವಸ್ಥೆಯ ಮೇಲೆ ತಕ್ಷಣವೇ ಪರಿಣಾಮ ಬೀರುವ ವಿವಿಧ ಅಲ್ಪಾವಧಿ ಯೋಜನೆಗಳ ಗುಂಪನ್ನ ಒಳಗೊಂಡಿದೆ. ಡಿಜಿಟಲ್ ಇಂಡಿಯಾ ಯೋಜನೆಯನ್ನ ಸಾಕಾರಗೊಳಿಸಲು ನಮ್ಮ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ 12 ಸಣ್ಣ ಯೋಜನೆಗಳನ್ನಾಗಿ ವಿಭಜಿಸಿದೆ. ಅಂದರೆ ಡಿಜಿಟಲ್ ಇಂಡಿಯಾ ಎನ್ನುವ ಮಹತ್ವದ ಯೋಜನೆಯನ್ನ ಪೂರ್ಣಗೊಳಿಸಲು ಇದನ್ನ ವಿಭಜಿಸಿ ಅವುಗಳನ್ನ ಕಾರ್ಯಸಾಧುವನ್ನಾಗಿಸಿದೆ. ಇದೇನಿರ್ಬೋದಪ್ಪ ಎನ್ನುವುದು ಪ್ರತಿಯೊಬ್ಬ ನಾಗರಿಕನು ತಿಳಿದುಕೊಳ್ಳಬೇಕಾದ ವಿಷಯವಾಗಿದೆ. ಡಿಜಿಟಲ್ ಇಂಡಿಯಾ ಗೆಲುವಿಗೆ ನಾಗರಿಕರಿಗೆ ಸರ್ಕಾರ ನೀಡುವ ಆ 12 ಯೋಜನೆಗಳು ಹೀಗಿವೆ. ಮೊದಲನೆಯದು ಡಿಜಿಲಾಕರ್. ಭಾರತೀಯ ನಾಗರಿಕರು ಈ ಸೌಲಭ್ಯವನ್ನ ಬಳಸಿಕೊಳ್ಳಬಹುದು. ಇದೊಂದು ಕ್ಲೌಡ್ ಆಧಾರಿತ ಸೇವೆಯಾಗಿ ಇಲ್ಲಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಎಲ್ಲಾ ಸರ್ಟಿಫಿಕೇಟ್ಗಳನ್ನ ಶೇಖರಿಸಿ ಇಡಬಹುದು. ಇದರಿಂದ ಈ ಡಾಕ್ಯುಮೆಂಟ್ಗಳನ್ನ ಪದೇ ಪದೇ ಪರಿಶೀಲಿಸುವ ಅಗತ್ಯ ಬರುವುದಿಲ್ಲ. ಇದನ್ನು ಎಲೆಕ್ಟ್ರಾನಿಕ್ ವೆರಿಫಿಕೇಶನ್ ಅಂತೆ ಬಳಸಿಕೊಳ್ಳಬಹುದು. ಮೈ ಗೌರ್ಮೆಂಟ್ ಡಾಟ್ ಇನ್, ಇದು ಸರ್ಕಾರಿ ಸೇವೆ ನೀಡುವ ವೆಬ್ ಪೋರ್ಟಲ್. ಇದರಲ್ಲಿ ನಾಗರಿಕರು ನೇರವಾಗಿ ಭಾಗಿಯಾಗಬಹುದು. ಇಲ್ಲಿ ಡಿಸ್ಕಸ್, ಡೂ ಅಂಡ್ ಡೆಸಿಮಿನೇಟ್ ಎನ್ನುವ ವಿಭಾಗಗಳಲ್ಲಿ ನಾಗರಿಕರು ಪಾಲ್ಗೊಳ್ಳಬಹುದು, ತಮಗೆ ಅನಿಸಿದ್ದನ್ನು ಹೇಳಿಕೊಳ್ಳಬಹುದು. ಇ ಸೈನ್ ಫ್ರೇಮ್ವರ್ಕ್, ಇದೊಂದು ಡಿಜಿಟಲ್ ಸಿಗ್ನೇಚರ್ ಮಾಡುವ ವ್ಯವಸ್ಥೆ ಕಲ್ಪಿಸುವ ಯೋಜನೆಯಾಗಿದೆ. ಇದರಲ್ಲಿ ಆಧಾರ್ ಬಳಸಿ ಯಾವುದೇ ಡಾಕ್ಯುಮೆಂಟ್ ಅನ್ನ ಎಲೆಕ್ಟ್ರಾನಿಕ್ ಸಹಿ ಮಾಡಬಹುದು. ಇದರಿಂದ ವ್ಯಕ್ತಿ ನಿಗದಿತ ಸ್ಥಳದಲ್ಲಿ ಇರದಿದ್ದರೂ ಕೂಡ ಕೆಲಸವನ್ನ ಮುಗಿಸಿಕೊಳ್ಳಬಹುದು. ಇದು ಹಣ ಮತ್ತು ವೇಳೆಯ ಉಳಿತಾಯ ಮಾಡುತ್ತದೆ. ಸ್ವಚ್ಛ ಭಾರತ್ ಮಿಷನ್ ಆಪ್, ನಮಗೆ ಎಲ್ಲರಿಗೂ ತಿಳಿದಿದೆ ಸ್ವಚ್ಛ ಭಾರತ್ ಎನ್ನುವುದು ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರ ಇನ್ನೊಂದು ಕನಸಿನ ಯೋಜನೆಯಾಗಿದ್ದು, ಈ ಆಪ್ ಮೂಲಕ ನಮ್ಮ ನೆರೆಹೊರೆಯನ್ನ, ನಮ್ಮ ರಾಜ್ಯವನ್ನ ಮತ್ತು ನಮ್ಮ ದೇಶವನ್ನ ಸ್ವಚ್ಛವಾಗಿಡಬೇಕು ಎನ್ನುವುದು ಕೇಂದ್ರ ಸರ್ಕಾರದ ಸಂಕಲ್ಪ. ಇದರ ಕಾರ್ಯಸಾಧನೆಗೆ ಎಂದು ಈ ಆಪ್ ಅನ್ನು ಸೃಷ್ಟಿಸಲಾಗಿದೆ. ಇದರ ಮೂಲಕ ಕೆಲಸ ಆದುದರ ಬಗ್ಗೆ ಮತ್ತು ಮಾಡಲು ಉಳಿದ ಕೆಲಸದ ಬಗ್ಗೆ ಮಾಹಿತಿ ಸಿಗುತ್ತದೆ. ಇದು ಅಂದುಕೊಂಡ ಕಾರ್ಯಸಾಧನೆಗೆ ಸಹಾಯ ಮಾಡುತ್ತದೆ. ಈ ಹಾಸ್ಪಿಟಲ್, ಇದರ ಮೂಲಕ ನಾಗರಿಕರು ನೋಂದಣಿ ಮಾಡಿಕೊಳ್ಳಬಹುದು. ತನ್ಮೂಲಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲಾ ರಿಪೋರ್ಟ್ಗಳನ್ನು ಕೂಡ ಆನ್ಲೈನ್ನಲ್ಲಿ ಪಡೆಯಬಹುದು. ಪ್ರಧಾನ ಮಂತ್ರಿ ಆರೋಗ್ಯ ವಿಮೆಯ ಅಡಿಯಲ್ಲಿ ಆಸ್ಪತ್ರೆಗೆ ಸಂದಾಯವಾಗಬೇಕಾದ ಹಣ, ಒಪ್ಪಿಗೆ ಇತ್ಯಾದಿಗಳು ಕೂಡ ಈ ವೆಬ್ ಮೂಲಕ ಮುಗಿದು ಹೋಗುತ್ತದೆ. ನಾಗರಿಕರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣಕ್ಕಾಗಿ ಅಥವಾ ಒಪ್ಪಿಗೆಗಾಗಿ ಅಲೆದಾಡುವ ಪ್ರಮೇಯವಿರುವುದಿಲ್ಲ. ಡಿಜಿಟಲೈಸ್ ಇಂಡಿಯಾ ಪ್ಲಾಟ್ಫಾರ್ಮ್, ಜನರು ದೇಶದ ಎಲ್ಲಾ ಡೇಟಾವನ್ನ ಗಣಕೀಕೃತ ಮಾಡುವುದು ಇಲ್ಲಿನ ಉದ್ದೇಶ. ಇದರಿಂದ ಬೇಕಾದ ಮಾಹಿತಿ ಬೆರಳ ತುದಿಯಲ್ಲಿ ಸಿಗುವಂತಾಗುತ್ತದೆ. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್, ಇದಂತೂ ನಮ್ಮಂತಹ ವಿದ್ಯಾರ್ಥಿಗಳಿಗೆ ಬಹು ಉಪಯೋಗವಾಗಿದೆ. ವಿದ್ಯಾರ್ಥಿಗಳಿಗೆ ಇದೊಂದು ಅತ್ಯುತ್ತಮ ಸಹಾಯಕ, ಏಕೆಂದರೆ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕುವುದರಿಂದ ಅದರ ತಪಾಸಣೆ, ಅಂಗೀಕಾರ ಮತ್ತು ಹಣದ ವಿತರಣೆಯವರೆಗೆ ಎಲ್ಲಾ ಕಾರ್ಯವನ್ನ ಈ ಪೋರ್ಟಲ್ ಮಾಡುತ್ತದೆ. ಇಲ್ಲಿ ಪಾರದರ್ಶಕತೆ, ಯುವ ಜನತೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಸರ್ಕಾರದ ಬಗ್ಗೆ ನಂಬಿಕೆ ಹೆಚ್ಚುವಂತೆ ಮಾಡುತ್ತದೆ. ಭಾರತ್ ನೆಟ್, ಆಪ್ಟಿಕಲ್ ಫೈಬರ್ ಬಳಸಿ ಇಂಟರ್ನೆಟ್ ಮೂಲಕ ದೇಶದ 250,000 ಗ್ರಾಮ ಪಂಚಾಯತಿಯನ್ನ ಒಂದಕ್ಕೊಂದು ಬೆಸೆಯುವ ಕ್ರಿಯೆಗೆ ಭಾರತ್ ನೆಟ್ ಎನ್ನಲಾಗಿದೆ. ಇದರಿಂದ ಒಂದು ಗ್ರಾಮ ಇನ್ನೊಂದು ಗ್ರಾಮದ ಬೇಕು ಬೇಡಗಳಿಗೆ ವೇಗವಾಗಿ ಸ್ಪಂದಿಸಬಹುದು. ವೈಫೈ ಹಾಟ್ಸ್ಪಾಟ್ಸ್, ದೇಶಾದ್ಯಂತ ಅಲ್ಲಲ್ಲಿ ವೈರ್ ರಹಿತ ಇಂಟರ್ನೆಟ್ ಸೇವೆಗಳನ್ನ ಒದಗಿಸುವುದು ಕೂಡ ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ನೆಕ್ಸ್ಟ್ ಜನರೇಷನ್ ನೆಟ್ವರ್ಕ್, ವಾಯ್ಸ್, ಡೇಟಾ, ಮಲ್ಟಿಮೀಡಿಯಾ ಸೇರಿದಂತೆ ಎಲ್ಲಾ ರೀತಿಯ ಕಮ್ಯುನಿಕೇಶನ್ ಸೇವೆಗಳನ್ನ ನೀಡಲು ಬಿಎಸ್ಎನ್ಎಲ್ ಸಂಸ್ಥೆ ಕಾಯಕಲ್ಪವನ್ನ ಮಾಡಲಾಗುತ್ತಿದೆ. ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಫಂಡ್, ಇಲ್ಲಿ ನಿಗದಿತ ಹಣವನ್ನ ಎಲೆಕ್ಟ್ರಾನಿಕ್ ಉಪಕರಣಗಳ ಅಭಿವೃದ್ಧಿಗೆ ಅಥವಾ ಹೊಸ ಅನ್ವೇಷಣೆಗೆ ಎಂದು ಮೀಸಲಿಡಲಾಗುವುದು. ಕೌಶಲ್ಯವಿರುವ ಯಾವುದೇ ನಾಗರಿಕನೂ ಕೂಡ ಇದನ್ನು ಉಪಯೋಗಿಸಿಕೊಳ್ಳಬಹುದು. ಸೆಂಟರ್ ಆಫ್ ಎಕ್ಸಲೆನ್ಸ್ ಆನ್ ಇಂಟರ್ನೆಟ್ ಆಫ್ ಥಿಂಗ್ಸ್, ಬೆಂಗಳೂರು ನಗರದಲ್ಲಿ ನಾಸ್ಕಾಂನ ಸಹಯೋಗದೊಂದಿಗೆ ಇಂತಹ ಒಂದು ಸಂಸ್ಥೆಯನ್ನ ತೆರೆಯಲಾಗಿದೆ. ಇಲ್ಲಿ ನಾಗರಿಕರಿಗೆ ಸಾರಿಗೆ, ಪಾರ್ಕಿಂಗ್, ಎಲೆಕ್ಟ್ರಿಸಿಟಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಸೇರಿದಂತೆ 10 ಹಲವು ಕಾರ್ಯಕ್ಷೇತ್ರದಲ್ಲಿ ಸಹಾಯವನ್ನ ಮತ್ತು ಹೆಚ್ಚಿನ ಮಾಹಿತಿಯನ್ನ ಒದಗಿಸುತ್ತದೆ. ಡಿಜಿಟಲ್ ಇಂಡಿಯಾದ ಉದ್ದೇಶ ಏನಾಗಿರ್ಬೋದಪ್ಪ? ಡಿಜಿಟಲ್ ಇಂಡಿಯಾ ಮಿಷನ್ನ ಧ್ಯೇಯ ವಾಕ್ಯ ಪವರ್ ಟು ಎಂಪವರ್. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ ಮೂರು ಪ್ರಮುಖ ಅಂಶಗಳಿವೆ. ಅವುಗಳೆಂದರೆ ಡಿಜಿಟಲ್ ಮೂಲಸೌಕರ್ಯ ಸೃಷ್ಟಿ, ಸೇವೆಗಳ ಡಿಜಿಟಲ್ ವಿತರಣೆ ಮತ್ತು ಡಿಜಿಟಲ್ ಸಾಕ್ಷರತೆ. ಈ ಉಪಕ್ರಮದ ಪ್ರಮುಖ ಉದ್ದೇಶಗಳು ಏನೆಂದರೆ, ಮೊದಲನೆಯದಾಗಿ ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಹೆಚ್ಚಿನ ವೇಗದ ಇಂಟರ್ನೆಟ್ ಒದಗಿಸುವುದು. ಎರಡನೆಯದು, ಎಲ್ಲಾ ಪ್ರದೇಶದಲ್ಲಿ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಸುಲಭ ಪ್ರವೇಶವನ್ನು ಒದಗಿಸುವುದು. ಮೂರನೆಯದು, ಡಿಜಿಟಲ್ ಇಂಡಿಯಾವು ಒಂದು ದೊಡ್ಡ ಸಂಖ್ಯೆಯ ಆಲೋಚನೆಗಳು ಮತ್ತು ಆಲೋಚನೆಗಳನ್ನು ಏಕ ಸಮಗ್ರ ದೃಷ್ಟಿಗೆ ಸಂಯೋಜಿಸುವ ಒಂದು ಉಪಕ್ರಮವಾಗಿದೆ. ಇದರಿಂದಾಗಿ ಅವುಗಳಲ್ಲಿ ಪ್ರತಿಯೊಂದು ದೊಡ್ಡ ಗುರಿಯ ಭಾಗವಾಗಿ ಕಂಡುಬರುತ್ತದೆ. ನಾಲ್ಕನೆಯದು, ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವನ್ನು ಸಿಂಕ್ರನೈಸ್ ರೀತಿಯಲ್ಲಿ ಕಾರ್ಯಗತಗೊಳಿಸಬಹುದಾದ ಅನೇಕ ಅಸ್ತಿತ್ವದಲ್ಲಿರುವ ಯೋಜನೆಗಳನ್ನು ಪುನರ್ರಚಿಸುವತ್ತ ಗಮನಹರಿಸುತ್ತದೆ. ಡಿಜಿಟಲ್ ಇಂಡಿಯಾ ಮಿಷನ್ನ ಕೆಲವೊಂದು ಪ್ರಯೋಜನಗಳು. ಸುಮಾರು 12,000 ಅಂಚೆ ಕಚೇರಿ ಗ್ರಾಮೀಣ ಪ್ರದೇಶಗಳಲ್ಲಿನ ಶಾಖೆಗಳನ್ನು ವಿದ್ಯುನ್ಮಾನವಾಗಿ ಜೋಡಿಸಲಾಗಿದೆ. ಭಾರತ್ ನೆಟ್ ಕಾರ್ಯಕ್ರಮದಡಿಯಲ್ಲಿ ಸುಮಾರು 274,246 ಕಿಲೋಮೀಟರ್ನಲ್ಲಿ 1.15 ಲಕ್ಷ ಗ್ರಾಮ ಪಂಚಾಯತಿಗಳಿಗೆ ಸಂಪರ್ಕ ಕಲ್ಪಿಸಿದೆ. ಈ ಆಡಳಿತ ಯೋಜನೆಯಡಿಯಲ್ಲಿ ಸಾಮಾನ್ಯ ಸೇವಾ ಕೇಂದ್ರಗಳನ್ನು ರಚಿಸಲಾಗಿದೆ. ಸೌರದ್ವೀಪ, ಎಲ್ಇಡಿ ಜೋಡಣೆ ಘಟಕಗಳು ಮತ್ತು ವೈಫೈ ಚೌಪಾಲ್ ನಂತಹ ಸುಸಜ್ಜಿತ ಸೌಲಭ್ಯಗಳೊಂದಿಗೆ ಡಿಜಿಟಲ್ ಇಂಡಿಯಾ ಗ್ರಾಮಗಳ ಉದ್ಘಾಟನೆ, ಸೇವೆಗಳ ವಿತರಣೆಗಾಗಿ ಇಂಟರ್ನೆಟ್ ಡೇಟಾವನ್ನು ಪ್ರಾಥಮಿಕ ಸಾಧನೆಯನ್ನಾಗಿ ಬಳಸಿಕೊಳ್ಳಲಾಗಿದೆ. ಇವೆಲ್ಲವೂ ಡಿಜಿಟಲ್ ಇಂಡಿಯಾ ಮಿಷನ್ನ ಪ್ರಯೋಜನಗಳಾದರೆ ಅದಕ್ಕೆ ಅದರದೇ ಆದ ಕೆಲವೊಂದು ಸವಾಲುಗಳು ಇದೆ. ನಮ್ಮ ಡಿಜಿಟಲ್ ಇಂಡಿಯಾ ಮಿಷನ್ ಎದುರಿಸುತ್ತಿರುವ ಸವಾಲುಗಳೆಂದರೆ, ಇತರ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಹೋಲಿಸಿದರೆ ವೈಫೈ ಮತ್ತು ನೆಟ್ವರ್ಕ್ಗಳ ಇಂಟರ್ನೆಟ್ ವೇಗವನ್ನು ನಿಧಾನಗೊಳಿಸಲಾಗಿದೆ. ಕೆಲವು ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳು ಸಮಕಾಲೀನ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಅಡಚಣೆಯನ್ನು ಎದುರಿಸುತ್ತಿವೆ. ಡಿಜಿಟಲ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರವೀಣ ಮಾನವ ಶಕ್ತಿಯ ಕೊರತೆ, ಸುಗಮ ಇಂಟರ್ನೆಟ್ ಪ್ರವೇಶಕ್ಕಾಗಿ ಸ್ಮಾರ್ಟ್ಫೋನ್ಗಳ ಪ್ರವೇಶ ಹಂತ ಹಂತವಾಗಿ ಕಡಿಮೆಯಾಗಿದೆ. ಡಿಜಿಟಲ್ ಅಪರಾಧಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಇದರೊಂದಿಗೆ ಬೆದರಿಕೆಗಳು ಕೂಡ ಹೆಚ್ಚುತ್ತಿವೆ. ಡಿಜಿಟಲ್ ಅಂಶಗಳ ವಿಷಯದಲ್ಲಿ ಬಳಕೆದಾರರ ಶಿಕ್ಷಣ ಕೊರತೆ. ಆದರೆ ಕೆಸರಿದ್ದರೆ ಮಾತ್ರ ಕಮಲ ಎಂಬಂತೆ ಈ ಎಲ್ಲಾ ಒಂದು ಸವಾಲುಗಳನ್ನು ಎದುರಿಸಿ ನಾವು ಮೆಟ್ಟಿ ನಿಲ್ಲಬಹುದು. ಈ ಕಾರ್ಯಕ್ರಮದ ಯಶಸ್ಸು ಭಾರತವನ್ನ ಡಿಜಿಟಲ್ ಸಶಕ್ತ ರಾಷ್ಟ್ರವನ್ನಾಗಿ ಮಾಡುತ್ತದೆ ಮತ್ತು ಆರೋಗ್ಯ, ಶಿಕ್ಷಣ, ಕೃಷಿ, ಬ್ಯಾಂಕಿಂಗ್ ಮುಂತಾದ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸೇವೆಗಳ ವಿತರಣೆಯಲ್ಲಿ ಐಟಿ ಬಳಕೆಯಲ್ಲಿ ಅಗ್ರಸ್ಥಾನದಲ್ಲಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದಿಂದ ಒಮ್ಮೆ ಡಿಜಿಟಲ್ ಇಂಡಿಯಾ ಕ್ರಾಂತಿಯ ಪ್ರಾರಂಭವಾಗಿದೆ. ಸರಿಯಾಗಿ ಅನುಷ್ಠಾನಗೊಳಿಸಿದರೆ ಇದು ನಾಗರಿಕರಿಗೆ ವಿವಿಧ ಹೊಸ ಅವಕಾಶಗಳನ್ನು ತೆರೆಯುತ್ತದೆ. ಡಿಜಿಟಲ್ ಇಂಡಿಯಾ ಎನ್ನುವ ಈ ಪರಿಕಲ್ಪನೆಯಿಂದ ಸಮಾಜದಲ್ಲಿ ಕಪ್ಪು ಹಣದ ಓಟ ನಿಧಾನವಾಗುತ್ತದೆ. ಹತ್ತು ಹಲವು ಕ್ಷೇತ್ರಗಳಲ್ಲಿ ನಡೆಯುವ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತವೆ. ಒಟ್ಟಾರೆಯಾಗಿ ಸಮಾಜದ ಜನರ ಜೀವನದ ಮಟ್ಟವನ್ನು ಸುಧಾರಿಸುತ್ತದೆ. ಗ್ಯಾಸ್ ಸಬ್ಸಿಡಿ ಇರಬಹುದು, ಪಿಂಚಣಿ ಇರಬಹುದು, ಆರೋಗ್ಯ ವಿಮೆಯ ಸೌಲಭ್ಯವಿರಬಹುದು, ಇವುಗಳಲ್ಲಿ ಆಗುತ್ತಿದ್ದ ವಿಳಂಬ ಮತ್ತು ಹಣಕಾಸು ಏರುಪೇರುಗಳು ಇವೆಲ್ಲವನ್ನೂ ಕೂಡ ಕಡಿಮೆ ಮಾಡುತ್ತದೆ. ಡಿಜಿಟಲ್ ಇಂಡಿಯಾ ಎನ್ನುವ ಈ ಯೋಜನೆಯ ಮೂಲ ಉದ್ದೇಶಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಂಡು ಹೋದರೆ ಮುಂಬರುವ ದಿನಗಳಲ್ಲಿ ಜಗತ್ತಿನ ಇತರ ದೇಶಗಳಿಗೆ ನಮ್ಮ ಭಾರತ ಮಾದರಿ ದೇಶವಾಗಿ ನಿಲ್ಲಬಹುದು. ಕೋವಿಡ್ ಸಮಯದಲ್ಲಿ ಇದರ ಸದ್ಬಳಕೆಯಾಗಿದೆ. ಆದರೆ ವಿಶೇಷ ಎಕನಾಮಿಕ್ ಪ್ಯಾಕೇಜ್ನಲ್ಲಿ ಹೇಳಿರುವ ಎಲ್ಲಾ ಕಾರ್ಯವನ್ನ ಕೂಡ ಹೀಗೆ ಡಿಜಿಟಲ್ ಇಂಡಿಯಾ ವೇದಿಕೆಯನ್ನು ಬಳಸಿಕೊಂಡು ಅತ್ಯಂತ ಶೀಘ್ರಗತಿಯಲ್ಲಿ ಹಾಳೆಯ ಮೇಲಿರುವ ವಿಷಯವನ್ನ ಕಾರ್ಯಗತಗೊಳಿಸಬೇಕಾಗಿದೆ. ಅಷ್ಟಾದರೆ ಆರ್ಥಿಕವಾಗಿ ಮಂದಗತಿಯಲ್ಲಿರುವ ನಮ್ಮ ಸಮಾಜವು ಕೂಡ ವೇಗವಾಗಿ ಚೇತರಿಕೆ ಕಾಣುತ್ತದೆ. ಇಷ್ಟೊತ್ತು ನೀವು ನನ್ನ ಸ್ನೇಹಿತೆಯರಿಂದ ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಬಗ್ಗೆ ಕೇಳಿದ್ವಿ. ಈಗ ನಾನು ನಮ್ಮ ಭಾರತದ ಬಗ್ಗೆ ಸ್ವಲ್ಪ ಮಾತನಾಡಿ ಮುಂದಿನ ನನ್ನ ವಿಷಯಕ್ಕೆ ಹೋಗ್ತೇನೆ. ನಾನು ಸಾಧನಾ. ಪರ್ಷಿಯಾದಿಂದ ಚೀನಿ ಸಮುದ್ರದವರೆಗೆ, ಸೈಬೀರಿಯಾದ ಹಿಮಾವೃತ ಪ್ರದೇಶದಿಂದ ಜಾವಾ ಬೋರ್ನಿಯಾ ದ್ವೀಪಗಳವರೆಗೆ, ಒಷಿಯೋನಿಯಾದಿಂದ ಸೊಕೋತ್ರಾ ದ್ವೀಪದವರೆಗೆ ಭಾರತ ತನ್ನ ಪರಂಪರಾಗತ ವಿಶ್ವಾಸಗಳನ್ನ, ಕಥಾನಕಗಳನ್ನು, ನಾಗರಿಕತೆಯನ್ನು ಪ್ರಸಾರ ಮಾಡಿದೆ. 35,000 ವರ್ಷಗಳ ಇತಿಹಾಸವಿರುವ ಮಾನವ ಜನಾಂಗದ ನಾಲ್ಕನೇ ಒಂದು ಭಾಗದ ಮೇಲೆ ಅಳಿಸಲಾಗದಂತಹ ಪ್ರಭಾಮುದ್ರೆಯನ್ನೊತ್ತಿದೆ. ಮಹಾನ್ ರಾಷ್ಟ್ರಗಳ ಪಂಕ್ತಿಯಲ್ಲಿ ನಾಗರಿಕತೆ, ಶೈಕ್ಷಣಿಕ, ಸಾಂಸ್ಕೃತಿಕ, ಮಾನವೀಯತೆ, ವಿಜ್ಞಾನ, ಆಯುರ್ವೇದ, ಯೋಗ ಭಾಗ್ಯಗಳಿಂದ ಮಾನವ ಚೇತನದ ಅನನ್ಯ ಪ್ರತೀಕವಾಗಿ ನಿಲ್ಲಲು ಅರ್ಹವಾಗಿರುವುದು ಈ ಭರತಭೂಮಿ. ಧರ್ಮಶಾಸ್ತ್ರ, ಕಾಲ್ಪನಿಕ ಸಾಹಿತ್ಯಗಳಲ್ಲಿ ಚೀನಾದ ಗುರುವಾಗಿತ್ತು ಭಾರತ. ತ್ರಿಕೋನಮಿತಿ, ವರ್ಗ ಸಮೀಕರಣ, ವ್ಯಾಕರಣ, ಶಬ್ದಶಾಸ್ತ್ರ, ಅರೇಬಿಯನ್ ನೈಟ್ಸ್ ಕಥನ ರೀತಿ, ಪ್ರಾಣಿ ಕಥೆಗಳು, ಚದುರಂಗ, ತತ್ವಶಾಸ್ತ್ರಗಳಲ್ಲಂತೂ ಭಾರತ ಜಗತ್ತಿಗೆ ಗುರುಸ್ಥಾನದಲ್ಲಿದೆ. ಬೊಕಾಶಿಯೋ, ಗಯತೆ, ಎಮರ್ಸನ್ ಇವರೆಲ್ಲರೂ ಸ್ಫೂರ್ತಿ ಪಡೆದದ್ದು ಭಾರತದಿಂದ. ಯಾವುದೇ ದೇಶದ ಮೇಲೆ ಒಬ್ಬನೇ ಒಬ್ಬ ಸೈನಿಕನನ್ನು ಕಳುಹಿಸದಿಗೆ 20 ಶತಮಾನಗಳಷ್ಟು ದೀರ್ಘಕಾಲ ಸಾಂಸ್ಕೃತಿಕ ಪ್ರಭುತ್ವ ಸ್ಥಾಪಿಸಿತ್ತು ಭಾರತ ಎಂದು ಅಮೆರಿಕದ ಖುಷಿ ಹೇಳಿದ್ದಾರೆ. ಭಾರತದ ನದಿಗಳಾದ ಗಂಗಾ, ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ ಹೀಗೆ ಒಂದೊಂದು ನದಿಗಳು ಸಾಂಸ್ಕೃತಿಯ ತೊಟ್ಟಿಲುಗಳು. ಅಯೋಧ್ಯ, ಮಥುರಾ, ಪ್ರಯಾಗ, ಮಧುರೈ, ಶೃಂಗೇರಿ, ಪಾಟಲಿಪುತ್ರ, ನಲಂದ, ತಕ್ಷಶಿಲಾ ಒಂದೊಂದು ಪ್ರಪಂಚಕ್ಕೆ ಗುರುವಿನ ಸ್ಥಾನದಲ್ಲಿ ನಿಂತಿದೆ. ಭಾರತ ಸದ್ಯಕ್ಕೆ ಜಗತ್ತಿನ ದೊಡ್ಡಣ್ಣ ಎಂದು ಕರೆಸಿಕೊಳ್ಳುವ ಅಮೆರಿಕವನ್ನು ಈಗಾಗಲೇ ಹಲವು ಕ್ಷೇತ್ರಗಳಲ್ಲಿ ಹಿಂದಿಕ್ಕಿ ಮುಂದೆ ಸಾಗುತ್ತಿದೆ. ಟ್ವಿಟರ್, ಮೈಕ್ರೋಸಾಫ್ಟ್, ಅಡೋಬ್, ಗೂಗಲ್ ನಂತಹ ದೈತ್ಯ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಯನ್ನಲಂಕರಿಸಿ ಮುನ್ನಡೆಸುತ್ತಿರುವರು ಇದೇ ನಮ್ಮ ಭಾರತೀಯರು. ಸದೃಢ ಸ್ವಾವಲಂಬಿ ರಾಷ್ಟ್ರವಾಗಿ ರೂಪುಗೊಳ್ಳುತ್ತಿರುವ ಭಾರತಕ್ಕೆ ಯುವಜನಾಂಗವೇ ಶಕ್ತಿ. ಹೀಗಾಗಿ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂಬಂತೆ ನಮ್ಮ ಭಾರತ ಯಾವೆಲ್ಲ ರೀತಿಯ ಅಭಿವೃದ್ಧಿಗಳನ್ನ ಹೊಂದಿರಬೇಕಾಗ್ತದೆ? ಈ ಸಮಯದಲ್ಲಿ ಸೂಪರ್ ಪವರ್ ರಾಷ್ಟ್ರವಾಗಿ ಬೆಳೆಯಲು ಈಗಿನಿಂದಲೇ ಯಾವ ಹೆಜ್ಜೆಗಳನ್ನಿಡಬೇಕು? ಬಲಿಷ್ಠ ರಾಷ್ಟ್ರವನ್ನಾಗಿ ಭಾರತವನ್ನು ರೂಪಿಸಲು ಯಾವ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು ಎಂದು ನೋಡಿದಾಗ ನಮ್ಗೆ ಮೊದಲು ತಿಳಿಯೋದು ನಮ್ಮ ರಾಷ್ಟ್ರ ಮೊದಲಿಗೆ ಸುಸ್ಥಿರ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿರಬೇಕಾಗ್ತದೆ. ಹಾ, ಈಗ ನಾನ್ ನಿಮ್ ಜೊತೆ ಸುಸ್ಥಿರ ಅಭಿವೃದ್ಧಿ ಅಂದ್ರೇನು, ಭಾರತದಲ್ಲಿ ಇರುವ ಅಭಿವೃದ್ಧಿ ನಿಜವಾಗಿ ಸುಸ್ಥಿರವಾಗಿದೆಯಾ ಎನ್ನುವುದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಮೊದಲಿಗೆ ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು? ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಒಳ್ಳೆಯ ಸ್ಥಿರವಾದ ಅಭಿವೃದ್ಧಿ ಎಂದರ್ಥ. ಅಂದ್ರೆ ನಮ್ಮ ದೇಶದ ವ್ಯವಸ್ಥೆ ಇದೆಯಲ್ಲ, ಅದೇ ಸುವ್ಯವಸ್ಥೆ, ಎಲ್ಲಾ ರೀತಿಯ ಅಭಿವೃದ್ಧಿಯನ್ನು ಕಾಣುವಂತದ್ದು. ಇದನ್ನೇ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಸಹ ಕರಿತೇವೆ. ಈ ಬೆಳವಣಿಗೆಗಳು ಕೆಲವು ಪ್ರಮುಖ ಉದ್ಯಮಗಳನ್ನ ಸ್ಥಾಪಿಸಲು ಸಹಾಯ ಮಾಡುವ ಮೂಲಕ ಜನರ ಮೂಲಭೂತ ಅವಶ್ಯಕತೆಗಳ ಅಗತ್ಯತೆ, ಅವರ ಬೇಡಿಕೆಗಳನ್ನು ಪೂರೈಸುವ ಯೋಜನೆ ಹೆಚ್ಚು ಕಾರ್ಯನಿರತವಾಗಿದೆ. ಅದರ ಜೊತೆಗೆ ಹೊಸ ಉದ್ಯೋಗಗಳು ಮತ್ತು ಅವಕಾಶಗಳನ್ನು ನೀಡುವಂತಹ, ಜೊತೆಗೆ ಎಲ್ಲಾ ಜನರಿಗೆ ಊಟ, ವಸತಿ, ನೀರು, ಶಿಕ್ಷಣ, ಆರೋಗ್ಯ, ಸಂಚಾರ ವ್ಯವಸ್ಥೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಹ ನಿರ್ದಿಷ್ಟಪಡಿಸಿದ ಯೋಜನೆಗಳ ಮೂಲಕ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸುವ ಯೋಜನೆಗಳಿಗೆ ನಾವು ಸುಸ್ಥಿರ ಅಭಿವೃದ್ಧಿ ಅಥವಾ ಸ್ಥಿರ ಅಭಿವೃದ್ಧಿ ಅಂತ ಕರಿತೇವೆ. ಮಾನವ ಸಂಪನ್ಮೂಲಗಳನ್ನು ಮಾನವ ಸಂಪನ್ಮೂಲದ ಅಗತ್ಯ ನಿರ್ವಹಣೆಗೆ ಬೇಕು ಬೇಡ ಪೂರಕ ವ್ಯವಸ್ಥೆ ಕಲ್ಪಿಸುವ ಕಲಿತ ಒಂದು ಸಮಾಜದ ಅಭಿವೃದ್ಧಿಯನ್ನ ಮುನ್ನಡೆಸುತ್ತದೆ. ಸುಸ್ಥಿರ ಅಭಿವೃದ್ಧಿಯು ಮಾನವನ ಅಭಿವೃದ್ಧಿ ಗುರಿಗಳನ್ನು ಪೂರೈಸುವ ಒಂದು ಸಂಘಟನೆಯ ತತ್ವವಾಗಿದೆ. ಹಾಗಾದ್ರೆ ಸುಸ್ಥಿರ ಅಭಿವೃದ್ಧಿ ಶುರುವಾದದ್ದು ಯಾವಾಗ? ರಿಯೋಡಿ ಜನೈರೋದಲ್ಲಿ 1992 ಭೂಮಿಯ ಶೃಂಗಸಭೆಯಲ್ಲಿ ಪ್ರಾರಂಭವಾದ ಇದು ರಿಯೋ ಪ್ರಕ್ರಿಯೆಯೊಂದಿಗೆ ಸುಸ್ಥಿರ ಅಭಿವೃದ್ಧಿಯನ್ನು ಮೊದಲು ಸಾಂಸ್ಥಿಕಗೊಳಿಸಲಾಗಿತ್ತು. 2015 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಸಾಧಿಸಲು ಅಳವಡಿಸಿಕೊಂಡಿತು. ಬಡತನ, ಅಸಮಾನತೆ, ಹವಾಮಾನ ಬದಲಾವಣೆ, ಪರಿಸರ ಅವನತಿ, ಶಾಂತಿ ಮತ್ತು ನ್ಯಾಯ ಸೇರಿದಂತೆ ಹಲವು ಜಾಗತಿಕ ಸವಾಲುಗಳನ್ನು ಇದು ಪರಿಹರಿಸುತ್ತದೆ. ಸಮಾಜ, ಆರ್ಥಿಕತೆ ಮತ್ತು ಪರಿಸರದ ನಡುವಿನ ಸಮತೋಲನ, ಈ ಮೂರು ಸುಸ್ಥಿರ ಅಭಿವೃದ್ಧಿಯ ಮೂಲ ಸ್ತಂಭಗಳು. ಮೂರು ಮೂಲ ಸ್ತಂಭಗಳ ನಡುವೆ ಸಮತೋಲನವನ್ನು ಹುಡುಕುವ ಸುಸ್ಥಿರ ಅಭಿವೃದ್ಧಿ ಕಾರ್ಯಗಳು ನಮ್ಮ ಮುಂದೆ ಇದೆ. ಅದುವೇ ಪರಿಸರ ವಿಜ್ಞಾನ, ಆರ್ಥಿಕತೆ ಮತ್ತು ಸಮಾಜ. ಕಾಲಾನಂತರದಲ್ಲಿ ಸುಸ್ಥಿರವಾಗಿರುವ ಅಭಿವೃದ್ಧಿಯು ಪರಿಸರ ಮತ್ತು ಜೀವಿಗಳ ರಕ್ಷಣೆಯ ನಡುವೆ ಅದೇ ಸಮತೋಲನವನ್ನು ಹೊಂದಿರಬೇಕು. ಇದು ದೇಶಗಳ ಆರ್ಥಿಕತೆಯನ್ನು ಸುಧಾರಿಸಲು ಸಹಾಯ ಮಾಡಬೇಕಾಗ್ತದೆ. ಅದೇ ಸಮಯದಲ್ಲಿ ಆಧುನಿಕ ಸಮಾಜದ ಅಭಿವೃದ್ಧಿಗೆ ಯಾವುದೇ ಸಮಸ್ಯೆಗಳಿಲ್ಲದೆ ಸಹಕರಿಸುತ್ತದೆ. ಅಸಮಾನತೆ, ವರ್ಣಭೇದ, ಲಿಂಗಭೇದ ಇತ್ಯಾದಿಗಳನ್ನು ನಿರ್ಮೂಲನೆಯಾಗುವಂತೆ ಇದು ಮಾಡುತ್ತದೆ. ಒಂದು ದೇಶವು ಸ್ಥಿರವಾದ ಅಭಿವೃದ್ಧಿ ಮತ್ತು ಸಮಾಜವನ್ನು ಮುನ್ನಡೆಸಲು ಅಥವಾ ಸಮೃದ್ಧಿಯಾಗಲು ಸಾಮಾಜಿಕ ಬಡತನ ಹರಡುತ್ತಾ ಇದ್ರೆ ಆ ದೇಶದಲ್ಲಿ ಆಹಾರ, ಬಟ್ಟೆ, ವಸತಿ, ಕೆಲಸ ಮುಂತಾದ ಮೂಲಭೂತ ಅಗತ್ಯತೆಗಳು ಪೂರೈಸುವುದು ಅವಶ್ಯಕವಾಗುತ್ತದೆ. ಇಲ್ಲದಿದ್ರೆ ಅಭಿವೃದ್ಧಿಪಡಿಸಲು ಸಾಧ್ಯ ಆಗೋದಿಲ್ಲ. ಅಭಿವೃದ್ಧಿ ಮತ್ತು ಸಾಮಾಜಿಕ ಯೋಗಕ್ಷೇಮವು ತಾಂತ್ರಿಕ ಮಟ್ಟ, ಪರಿಸರದ ಸಂಪನ್ಮೂಲಗಳು ಮತ್ತು ಮಾನವ ಚಟುವಟಿಕೆಯ ಪರಿಣಾಮಗಳನ್ನು ಹೀರಿಕೊಳ್ಳುವ ಪರಿಸರದ ಸಾಮರ್ಥ್ಯದಿಂದ ಸೀಮಿತವಾಗಿರುವುದರಿಂದ ನಾವು ಲಭ್ಯವಿರುವುದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕೇ ಹೊರತು ಸಂಪನ್ಮೂಲಗಳನ್ನು ಖಾಲಿ ಮಾಡಬಾರದು. ನಮ್ಮ ಅಭಿವೃದ್ಧಿಯನ್ನು ಮೂರು ಮೂಲ ಸ್ತಂಭಗಳ ಸುಧಾರಣೆಗೆ ಜೋಡಿಸಬೇಕು. ಸುಸ್ಥಿರ ಅಭಿವೃದ್ಧಿಯ ಉದ್ದೇಶ ಹೆಚ್ಚು ಕಾರ್ಯಸಾಧ್ಯವಾದಾಗ ಮಾತ್ರ ಯೋಜನೆಗಳನ್ನು ವ್ಯಾಖ್ಯಾನಿಸಲು ಅದು ಮಾನವ ಚಟುವಟಿಕೆಗಳ ಆರ್ಥಿಕ, ಸಾಮಾಜಿಕ ಮತ್ತು ಪರಿಸರ ಅಂಶಗಳನ್ನು ಸಮನ್ವಯಗೊಳಿಸಬಹುದು. ಜೊತೆಗೆ ಸಂಪನ್ಮೂಲಗಳನ್ನು ಖಾಲಿ ಮಾಡದೆ ಅವನ್ನು ಉಳಿಸಬಹುದು. ಸರ್ಕಾರ ಅಥವಾ ಸಂಘಟನೆ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನು ರಚಿಸುವಾಗ ಜಗತ್ತಿನ ಎಲ್ಲಾ ಘಟಕಗಳು ಈ ಮೂರು ಸ್ತಂಭಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಯಾಕಂದ್ರೆ ನಾವು ನಮ್ಮ ಜೀವನ ಮಟ್ಟವನ್ನು ಮುಂದುವರಿಸಲು ಮತ್ತು ಭವಿಷ್ಯದ ಪೀಳಿಗೆಗೆ ಅದನ್ನು ನಿರ್ವಹಿಸಲು ಬಯಸಿದರೆ ನಾವು ನಮ್ಮ ಸಂಪನ್ಮೂಲಗಳನ್ನು ರಕ್ಷಿಸಲೇಬೇಕಾಗ್ತದೆ. ಇಲ್ಲಿಯವರೆಗೆ ನಮ್ಮ ಸಮಾಜವು ತನ್ನ ಶಕ್ತಿ ಉತ್ಪಾದನೆಯನ್ನು ತೈಲ, ನೈಸರ್ಗಿಕ ಅನಿಲ ಅಥವಾ ಕಲ್ಲಿದ್ದಲಿನಂತಹ ಪಳೆಯುಳಿಕೆ ಇಂಧನಗಳ ಸುಡುವಿಕೆಯ ಮೇಲೆ ಆಧರಿಸಿತ್ತು. ಈ ರೀತಿ ವರ್ತಿಸುವ ಮೂಲಕ ಆರ್ಥಿಕವಾಗಿ ಬೆಳೆಯುವ ನಮ್ಮ ವಾತಾವರಣ ನೀರು ಮತ್ತು ಮಣ್ಣನ್ನು ಕಲುಷಿತ ಮಾಡುತ್ತದೆ. ಅದಕ್ಕೆ ಪ್ರತಿಯಾಗಿ ನೈಸರ್ಗಿಕ ಸಂಪನ್ಮೂಲಗಳ ಕ್ಷೀಣತೆಗೆ ಕಾರಣ ಆಗ್ತದೆ. ಶುದ್ಧ ಮತ್ತು ನವೀಕರಿಸಬಹುದಾದ ಇಂಧನ ತಂತ್ರಜ್ಞಾನದ ಅಭಿವೃದ್ಧಿಯೊಂದಿಗೆ ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆ ಕಡಿಮೆಯಾದಾಗ ದೇಶದ ಆರ್ಥಿಕತೆ ಸುಧಾರಿಸುತ್ತದೆ. ನಮ್ಮ ಆರ್ಥಿಕತೆಯ ಪಳೆಯುಳಿಕೆ ಇಂಧನಗಳಿಂದ ಸಂಪೂರ್ಣವಾಗಿ ಬೇರ್ಪಡಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಎಲ್ಲಾ ದೇಶಗಳಿಗೆ ಮುಂದಿನ ದಾರಿ ಅಂದ್ರೆ ಡಿಕಾರ್ಬೊನೈಸ್ಡ್ ಮತ್ತು ನವೀಕರಿಸಬಹುದಾದ ಇಂಧನ ಆರ್ಥಿಕತೆಯ ಆಧಾರದ ಮೇಲೆ ಶಕ್ತಿಯ ಪರಿವರ್ತನೆ ಆಗ್ತದೆ. ಸುಸ್ಥಿರ ಅಭಿವೃದ್ಧಿಯಿಂದ ಪರಿಸರ ಸಮಸ್ಯೆಗಳನ್ನು ಬಗೆಹರಿಸಲಾಗಿದೆ. ಸುಸ್ಥಿರ ಅಭಿವೃದ್ಧಿಯ ಪ್ರಮುಖ ಪ್ರಾಮುಖ್ಯತೆಗೆ ಪರಿಸರ ಸಮಸ್ಯೆಗಳನ್ನು ಬಗೆಹರಿಸುವಂತದ್ದು ಹಾಗೂ ಪರಿಸರ ಸಮಸ್ಯೆಗಳನ್ನು ಗಣನೆಗೆ ತೆಗೆದುಕೊಂಡು ಅದು ಮೂರು ಮೂಲ ಸ್ತಂಭಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದನ್ನು ನೋಡಿಕೊಂಡು ಪರಿಹಾರ ನೀಡುತ್ತಾರೆ. ದೇಶದ ಚಟುವಟಿಕೆಗಳು ಕೇಂದ್ರೀಕೃತವಾಗಿರುವ ಪ್ರದೇಶವನ್ನು ಅವಲಂಬಿಸಿ ಸುಸ್ಥಿರ ಅಭಿವೃದ್ಧಿಯನ್ನು ಒಂದು ರೀತಿಯಲ್ಲಿ ಅಥವಾ ಅದಕ್ಕೆ ಅನುಗುಣವಾಗಿಯೇ ಇನ್ನೊಂದು ರೀತಿಯಲ್ಲಿ ಮುನ್ನಡೆಸಲಾಗುತ್ತದೆ. ಸುಸ್ಥಿರ ಅಭಿವೃದ್ಧಿಯ ಮೂಲ ಮಂತ್ರವೇ ಪರಿಸರ ಸಂರಕ್ಷಣೆ, ಆರ್ಥಿಕ ಸಮಾನತೆ ತರುವುದು, ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವುದಾಗಿದೆ. ಭಾರತದಲ್ಲಿ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಸುಸ್ಥಿರ ಅಭಿವೃದ್ಧಿಯು 2030 ಕಾರ್ಯಸೂಚಿಯು ಸಾಮಾಜಿಕ, ಆರ್ಥಿಕ ಮತ್ತು ಪರಿಸರ ಆಯಾಮಗಳನ್ನು ಸಂಯೋಜಿಸುವ ಮೂಲಕ ಭಾರತಕ್ಕೆ ಸಮಗ್ರ ಅಭಿವೃದ್ಧಿ ಕಾರ್ಯಸೂಚಿಯನ್ನು ಒಳಗೊಂಡಿದೆ. 2020-21 ಸಾಲಿನ ಆರ್ಥಿಕ ಸಮೀಕ್ಷೆಯನ್ನು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದಾರೆ. ಇದರಿಂದ ಕೋವಿಡ್ ಸೋಂಕಿನ ವಿರುದ್ಧ ಹೋರಾಟವು ಸಹ ಸೇರುತ್ತದೆ. ಭಾರತದಲ್ಲಿ ಗಣನೀಯ ಪ್ರಮಾಣದ ಆರ್ಥಿಕ ಅಭಿವೃದ್ಧಿ ಆಗಿದ್ದರೂ ಕೂಡ ಬಡತನ, ಹಸಿವು, ಮಹಿಳೆಯರ ಸ್ಥಾನಮಾನದ ಸೂಚ್ಯಾಂಕದಲ್ಲಿ ಭಾರತ ತೀರಾ ತಳಮಟ್ಟದಲ್ಲಿದೆ. ಮಾನವ ಅಭಿವೃದ್ಧಿ ಸೂಚ್ಯಾಂಕಗಳಲ್ಲಿ ಭಾರತ 131 ಸ್ಥಾನದಲ್ಲಿದ್ದರೆ ಜಾಗತಿಕ ಹಸಿವಿನ ಸೂಚ್ಯಾಂಕಕ್ಕಾಗಿ ಆಯ್ದುಕೊಂಡಿರುವ 107 ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ 94 ಸ್ಥಾನವಾಗಿದೆ. ಇನ್ನು ಲೈಂಗಿಕ ಅಪರಾಧಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಮಾಧ್ಯಮಗಳಲ್ಲಿ ವರದಿಯಾಗುತ್ತಿರುವ ಅತ್ಯಾಚಾರದ ಪ್ರಕರಣಗಳು ವಾಸ್ತವದ ಒಂದು ಚಿಕ್ಕ ಭಾಗವಷ್ಟೇ. ಈ ಎಸ್ಡಿಜಿಗಳನ್ನು ಸರ್ಕಾರದ ನೀತಿಗಳು, ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಮೂಲಕ ಮುಖ್ಯವಾಹಿನಿಗೆ ತರಲು ಭಾರತ ಹಲವು ಪೂರ್ವಭಾವಿ ಕ್ರಮಗಳನ್ನು ಕೈಗೊಂಡಿದೆ ಎಂದು ಹಲವಾರು ಸಮೀಕ್ಷೆಗಳು ತಿಳಿಸುತ್ತದೆ. ಸುಸ್ಥಿರ ಅಭಿವೃದ್ಧಿಯ ಕುರಿತು ವಿಶ್ವಸಂಸ್ಥೆಯ ಉನ್ನತ ಮಟ್ಟದ ರಾಜಕೀಯ ವೇದಿಕೆ ಪ್ರಸ್ತುತಪಡಿಸಿದ ಸ್ವಯಂ ಪ್ರೇರಿತ ರಾಷ್ಟ್ರೀಯ ವಿಮರ್ಶೆಯು ನಿರಂತರ ಹಾಗೂ ನಿಶ್ಚಯ ಪ್ರತಿಕ್ರಿಯೆಯ ಮೂಲಕ ಪರಿಶೀಲಿಸಲು ಅನುಸರಿಸಲು ಒದಗಿಸುತ್ತಿದೆ. ಈ ಪ್ರಕ್ರಿಯೆಯು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಖರ್ಚಿನಲ್ಲಿ ಬರುವಂತೆ ಮಾಡಿದ್ದು ಇದರಿಂದ ಖಾಸಗಿ ವಲಯದ ಸಕ್ರಿಯ ಭಾಗವಹಿಸುವಿಕೆ ಸಾಧ್ಯವಾಗುತ್ತದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಎಸ್ಡಿಜಿಗಳನ್ನು ತಮ್ಮದೇ ನಿರ್ದಿಷ್ಟ ಸಂದರ್ಭಗಳಲ್ಲಿ ಅನುಷ್ಠಾನಗೊಳಿಸಲು ಪ್ರತ್ಯೇಕ ಸಾಂಸ್ಥಿಕ ರಚನೆಗಳನ್ನು ರಚಿಸಿದೆ. ಸಮನ್ವಯ, ಒಮ್ಮುಖ ಮತ್ತು ದತ್ತಾಂಶ ನಿರ್ವಹಣೆಯನ್ನು ಹೆಚ್ಚು ನಿಖರವಾಗಿಸಲು ಊಹಿಸುವಲ್ಲಿ ಕೆಲವು ರಾಜ್ಯಗಳು ಪ್ರತಿ ಇಲಾಖೆಯೊಳಗೆ ಜಿಲ್ಲಾ ಮಟ್ಟದಲ್ಲಿ ನೋಡಲ್ ಕಾರ್ಯವಿಧಾನವನ್ನು ರಚಿಸಿದೆ. ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದ ಹಿಂದೆಂದೂ ಕಂಡರಿಯದ ಬಿಕ್ಕಟ್ಟು ನಿರ್ಮಾಣವಾಗಿ ಹೊರಹೊಮ್ಮುತ್ತಿರುವ ಸವಾಲುಗಳನ್ನು ಸಮೀಕ್ಷೆಯು ಗುರುತಿಸುತ್ತದೆ ಮತ್ತು ಸುಸ್ಥಿರ ಅಭಿವೃದ್ಧಿಯು ಭಾರತದ ಅಭಿವೃದ್ಧಿ ಕಾರ್ಯತಂತ್ರಕ್ಕೆ ಕೇಂದ್ರವಾಗಿ ಉಳಿಯುತ್ತದೆ ಎಂದು ಉಲ್ಲೇಖಿಸಿದೆ. ಸಾಮಾನ್ಯವಾದರೂ ವಿಭಿನ್ನವಾದ ಜವಾಬ್ದಾರಿಗಳು ಮತ್ತು ಆಯಾ ಸಾಮರ್ಥ್ಯಗಳು ಮತ್ತು ಇಕ್ವಿಟಿಯ ತತ್ವಗಳ ಪ್ರಕಾರ ಭಾರತ ತನ್ನ ಜವಾಬ್ದಾರಿಯನ್ನು ಪೂರೈಸಲು ಹಲವಾರು ಪೂರ್ವಭಾವಿ ಹವಾಮಾನ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಆರ್ಥಿಕ ಸಮೀಕ್ಷೆ ತಿಳಿಸುತ್ತದೆ. ಭಾರತದ ಹವಾಮಾನ ಬದಲಾವಣೆ ರಾಷ್ಟ್ರೀಯ ಕ್ರಿಯಾ ಯೋಜನೆ, ಜವಾಹರಲಾಲ್ ನೆಹರು ರಾಷ್ಟ್ರೀಯ ಸೌರ ಮಿಷನ್, ಹವಾಮಾನ ಬದಲಾವಣೆ ಕ್ರಿಯಾ ಯೋಜನೆ, ಹವಾಮಾನ ಬದಲಾವಣೆ ಮತ್ತು ಅನುಷ್ಠಾನದ ರಾಷ್ಟ್ರೀಯ ಹೊಂದಾಣಿಕೆಯ ನಿಧಿ ಮುಂತಾದ ಕ್ರಮಗಳ ಕುರಿತು ಸರ್ಕಾರ ಕೆಲವು ಪ್ರಮುಖ ಉಪಕ್ರಮಗಳನ್ನು ಉಲ್ಲೇಖಿಸಿದೆ. ಭಾರತದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಯೋಜನೆಯು ವೇಗವಾಗಿ ಅಳವಡಿಕೆಯಾಗುತ್ತಿದೆ, ಉತ್ಪಾದನೆಯ ವೇಗವನ್ನು ಸಹ ಪಡೆದುಕೊಂಡಿದೆ. 1/1/2021 ಭಾರತದ NTC ಪರಿಣಾಮಕಾರಿಯಾಗಿ ಪ್ರಾರಂಭವಾಯಿತು. ಇದರ ಪರಿಣಾಮವಾಗಿ ಹವಾಮಾನ ಬದಲಾವಣೆಯ ಕ್ರಿಯೆಯು ನಿರ್ಣಾಯಕ ಸಹಾಯಕರಾಗಿ ಹಣಕಾಸಿನ ಮಹತ್ವವನ್ನು ಸಮೀಕ್ಷೆಯನ್ನು ಪ್ರದರ್ಶಿಸುತ್ತದೆ. ಸೂಕ್ತ ಹವಾಮಾನ ಕ್ರಮಕ್ಕೆ ಅಗತ್ಯವಾದ ಸಂಪನ್ಮೂಲಗಳನ್ನು ಪಡೆಯಲು